ಜಲಸಂರಕ್ಷಣೆ ಅಭಿಯಾನ ಸಪ್ತಾಹದಲ್ಲಿ ಬೆಂಗಳೂರು ಜಲಮಂಡಳಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣಪತ್ರ. ಇರಾನ್ ಇಸ್ರೇಲ್ನಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗೆ ಸೂಕ್ತ ಕ್ರಮ, ರಾಜ್ಯ ಅನಿವಾಸಿ ಭಾರತೀಯ ಕೋಶ ಸ್ಪಷ್ಟನೆ. ಮತ್ತು ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಹಿನ್ನೆಲೆ, ಕಬಿನಿ ಜಲಾಶಯದಿಂದ ನೀರು ಬಿಡುಗಡೆ, ನದಿ ಪಾತ್ರದ ಜನರಿಗೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳಿ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಪ್ರಗತಿಪರ ರೈತ ಮಹಿಳೆ ಮಂಗಳಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಜನಪದ ಸಂಗೀತ. ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. ಎಲ್ಲ ಆತ್ಮೀಯ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಪ್ರತಿ ವಾರ ನಾವು ಕೃಷಿಯಲ್ಲಿ ಪ್ರಗತಿ ಸಾಧಿಸಿದಂತಹ ಪ್ರಗತಿಪರ ಕೃಷಿಕರನ್ನು, ಪ್ರಗತಿಪರ ಕೃಷಿಕ ಮಹಿಳೆಯರನ್ನು ನಾವು ಸಂದರ್ಶನ ಮಾಡ್ತಾ ಇರ್ತೇವೆ. ಇವತ್ತು ಕೂಡ ಒಬ್ಬ ಅಂತಹ ಕೃಷಿಕ ಮಹಿಳೆ ನಮ್ಮ ಜೊತೆಗಿದ್ದಾರೆ. ಇವರು ತಮ್ಮದೇ ಆದ ಕೃಷಿಯನ್ನು ಮಾಡ್ತಾ ಇವತ್ತು ಒಂದು ಪರಿಶ್ರಮದ ಜೀವನದಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಹಂಗಿದ್ರೆ ಬನ್ನಿ, ಇವರ ಒಂದು ಅನುಭವ ಇವತ್ತು ನಾವು ಹಂಚಿಕೊಳ್ಳೋಣ. ಮಂಗಳಮ್ಮ ಗೋವಿಂದರಾಜ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಂಗಳಮ್ಮ, ತಾವು ಯಾವೂರಿಂದ ಬಂದಿರಿ, ಏನ್ ಮಾಡ್ತಾ ಇದ್ದೀರಿ, ಒಂದೊಂದಾಗಿ ನಮಗೆ ತಿಳಿಸ್ಕೊಡ್ಬೇಕು. ನಾನು ಮಂಚಕೇನಹಳ್ಳಿಯಿಂದ ಬಂದಿದ್ದೀನಿ. ವ್ಯವಸಾಯ ನಮ್ ಕೆಲಸ ಬಂದು ಡಾನ್ ಫೌಂಡೇಶನ್ ಸಂಸ್ಥೆಗೆ, ಶಿವಗಂಗಾ ಈ ಸಂಸ್ಥೆಗೆ ನಾನು ಮೆಂಬರ್ ಆಗಿದ್ದೀನಿ. ಆ ಕಡೆಯಿಂದ ನನಗೆ ಕೆವಿಕೆ ಈರಹಳ್ಳಿ ಕಡೆಯಿಂದ ಜೇನ್ ಪೆಟ್ಟಿಗೆ ಕೊಟ್ಟಿದ್ದಾರೆ, 2 ಜೇನ್ ಪೆಟ್ಟಿಗೆ ಕೊಟ್ಟಿದ್ದಾರೆ. ಒಂದ್ ವರ್ಷ ಬೆಳೆ ತೆಗ್ದಿದೀವಿ, ಒಂದ್ 15-20 ಕೆಜಿ ಜೇನುತುಪ್ಪ ತೆಗ್ದಿದೀವಿ. ಒಂದ್ ಕೆಜಿಗೆ 500 ರೂಪಾಯಿ ನಂಗೆ 20 ಕೆಜಿ ಜೇನುತುಪ್ಪ ಸೇಲ್ ಮಾಡಿದೀವಿ. ಆದ್ರೆ ನಾವು ಜೇನೇ ಬೇಡ ಅಂತಿದ್ದವರು, ಜೇನುಳ ಕಡಿತವೆ ಅಂತ ಬೇಡ ಅಂತಿದ್ದವರು, ಜೇನುಳ ಸಾಕಕ್ಕೆ ನಮ್ ಮೇಡಮ್ ಅವರು ನಮ್ ಸಂಸ್ಥೆ ಕಡೆಯಿಂದ ಸಾಕ್ಬೇಕು ಅಂತ ಬಲವಂತ ಕೊಟ್ಟಿದ್ದು. ಆದ್ರೆ ನಮ್ಗದನ್ ಕಂಡ್ರೆ ಭಯ ಆಗೋದು. ಅದ್ ಸಾಕ್ಬೇಕು ಅಂತ ಕೊಟ್ಟಿದ್ಗೆ ನಾವೇನ್ ಅದಕ್ಕೆ ದುಡ್ಡು ಕಾಸು ಕೊಟ್ಟಿಲ್ಲ, ಫ್ರೀ ಆಗಿ ಕೊಟ್ಟಿದ್ರು ನಮ್ಗೆ. 2 ಬಾಕ್ಸ್ ಕೊಟ್ಮೇಲೆ ನಾವು ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದೀವಿ. ಇಡೀ ಜೀವನದಲ್ಲಿ ನಾನು ತುಮಕೂರು ಅಂತಾನೆ ನೋಡಿರ್ಲಿಲ್ಲ, ಬಂದಿರ್ಲಿಲ್ಲ. ನಾವ್ ಈ ಸಂಸ್ಥೆಗೆ ಸೇರಿದ್ಮೇಲೆ ಎಲ್ಲಾ ಕಡೆ ಒಂದ್ 5-6 ಸಲ ಕರ್ಕೊಂಡೋಗಿದ್ದಾರೆ ನಮ್ಮ ಮೇಡಮ್ ದೀರ. ಮಂಗಳಮ್ಮ ಅವರು, ನಿಮ್ದು ಎಷ್ಟು ಹೊಲ ಇದೆ? ಇಲ್ಲ ಸರ್, ಹೊಲ ಹೊಲ ಇಲ್ಲ. ಹೊಲ ಇಲ್ಲ, ಹೊಲ ಕೆಲಸ ಗೊತ್ತಿದೆ. ಕೆಲಸ ವಾರಕ್ಕೆ ಮಾಡ್ಕಂತೀವಿ, ವಾರದ್ದು 1-2 ಎಕರೆ ಮಾಡ್ಕಂತೀವಿ. ನಮ್ಮ ಯಜಮಾನ್ರು ಬಂದು ಸ್ವಲ್ಪ ಹ್ಯಾಂಡಿಕ್ಯಾಫ್ಟು, ಬೇರೆ ಕೆಲಸ ಏನು ಮಾಡಕ್ ಆಗೋದಿಲ್ಲ. ಹಂಗಾಗಿ ಒಂದ್ ಜೊತೆ ಎತ್ತಿದ್ದಾವೆ, 2 ಮೇಕೆ ಇದಾವೆ. ವ್ಯವಸಾಯ ಬಿಟ್ಟು ಬೇರೆ ಕೆಲಸ ಬರೋದಿಲ್ಲ ಯಜಮಾನ್ರಿಗೆ. ಹಂಗಾಗಿ ರಾಗಿ ಬೆಳೆಯೋದು, ಜೇನ್ ಸಾಕಾಣಿಕೆ 2 ಎಕರೆಯಲ್ಲಿ ಮಾಡ್ತೀರಿ? 2 ಎಕರೆಯಲ್ಲಿ ಮಾಡ್ಕಂತೀವಿ. ಈಗ ನಮ್ಮ ಯಾವಾಗಿಂದ ನೀವು ಈ ಒಂದು ಜೇನು ಸಾಕಾಣಿಕೆ ಬಗ್ಗೆ ವಿಚಾರ ಮಾಡಿದ್ರಿ? ಸಂಸ್ಥೆ ಕಡೆಯಿಂದ ಹೇಳಿದ್ರಲ್ವಾ, ಜೇನ್ ಸಾಕ್ಬೇಕು ಅಂತ ಹೇಳಿದ್ರು. ಆ ಕಡೆಯಿಂದ ಹೇಳಿ ತಿಳುವಳಿಕೆ ಕೊಟ್ಟು ಕೆವಿಕೆ ಈರಳ್ಳಿ ಕರ್ಸ್ಕೊಂಡಿದ್ರು ನಮ್ಮನ್ನ. ಆ ಕರ್ಸ್ಕೊಂಡು ಅವರು ಹಿಂಗೆ ಎಲ್ಲಾ ಟ್ರೈನಿಂಗ್ ಕೊಟ್ರು. ಈ ತರ ವಿಜ್ಞಾನ ಕೇಂದ್ರ, ಕೃಷಿ ಕೃಷಿ ವಿಜ್ಞಾನ ಕೇಂದ್ರ ಈರಳ್ಳಿ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲಿ ಟ್ರೈನಿಂಗ್ ಕೊಟ್ರು ಈ ತರ ಸಾಕ್ಬೇಕು, ಈ ತರ ಮಾಡ್ಬೇಕು ಅಂತನ. ಎಷ್ಟು ದಿನ ತರಬೇತಿ ತಗೊಂಡ್ರಿ ಅಲ್ಲಿ? ಅಲ್ಲಿ ಒಂದ್ 4-5 ಸಲ ಹೋಗಿದ್ದೆ ಸ. ಒಂದ್ 6 ತಿಂಗಳಿಗೆ ಒಂದ್ಸಲ ಕರಿಯರು. ಎಷ್ಟು ವರ್ಷದ ಹಿಂದೆ? ಈಗ ಒಂದ್ 6 ವರ್ಷದಿಂದೆ ಹೋಗಿದ್ದೆ ಸ. ವರ್ಷ ಆದ್ಮೇಲೆ ಜೇನ್ ಪೆಟ್ಟಿಗೆ ಕೊಟ್ರಲ್ಲ. ಓಹೋ, ವರ್ಷದಿಂದೆ ಹೋಗಿದ್ದೆ. ಜೇನ್ ಪೆಟ್ಟಿಗೆ ಕೊಟ್ಟಮೇಲೆ ಒಂದ್ 2-3 ಸಲ ಹೋಗಿದ್ದೀನಿ. ಅಂದ್ರೆ ತಾವು ಇತ್ತೀಚೆಗಷ್ಟೇ ತಮ್ದು ಈ ಒಂದು ಜೇನು ಸಾಕಾಣಿಕೆ ಶುರು ಮಾಡಿ? ಇಲ್ಲ ಸರ್, ಒಂದ್ ವರ್ಷ 1.5 ವರ್ಷದಿಂದ ಈಚೆಗೆ ಜೇನ್ ಸಾಕಣೆ ಮಾಡ್ತಾ ಇರೋದ್ ನಾವು. ಮಂಗಳಮ್ಮ, ನೀವು ಏನ್ ಓದಿರಿ, ಮನೇಲಿ ಯಾರ್ಯಾರು ಇರ್ತಾರೆ? ನಾನು ಓದಿರೋದು 7th. ನಮ್ಮೂರು ಮಾಕ್ನಳ್ಳಿ.

ಮನವೇ ಹಠವ ಸಾಧಿಸುವುದು, ಒಮ್ಮೆ ಮನವೇ ಯೋಗದ ಸಿದ್ಧಿ ಹೊಂದು ತಲಿಹುದು. ಮನವೇ ಮಂತ್ರವ ಜಪಿಸುವುದು, ಇಂಥ ಮನವೇ ದೈವವ ಸ್ವಾತಂತ್ರವ ಗೊಳ್ಳಿಸುವುದು. ಮನವೇ ಮುದ್ರೆಯ ಸಾಧಿಸುವುದು, ನಿತ್ಯ ಮನವೇ ತಾರಕ ಬ್ರಹ್ಮದೊಳು ಬೇರೆಯುವುದು. ಮನವೇ ಮೌನದಿ ಕೂಡಿರುವುದು, ಇಂಥ ಮನವೇ ಆತ್ಮನ ನೆನೆದಾನಂದಿಸುವುದು. ಮನವೇ ತತ್ವಗಳಾರಿಯುವುದು, ಮತ್ತೆ ಮನವೇ ಸರ್ವೇಂದ್ರಿಯ ರಾಜನಾಗಿಹುದು. ಮನವೇ ಸೂಕ್ಷ್ಮದಿ ಸೂಳಿಯುವುದು, ಇಂಥ ಮನವೇ ಬ್ರಹ್ಮಾಂಡ ಪಿಂಡಾಂಡವಾಗಿಹುದು. ಮನವೇ ಜ್ಞಾನವ ಸಾಧಿಸುವುದು, ಖ್ಯಾತಿ ಮನವೇ ಮುಕ್ತಿಯ ರಾಜ್ಯವನ್ನು ಆಳುವುದು. ಮನವೇ ಬ್ರಹ್ಮನ ಹೊಂದುತ್ತಿರುವುದು, ಇಂಥ ಮನಗೂರು ಮಹಾಲಿಂಗನೊಳು ಐಕ್ಯವಹುದು. ಮನವ ಜರಿಯಲು ಬೇಡಣ್ಣ, ಮನವೇ ಸದ್ಗುರು ಒಂದು ತಿಹೋದು ಮತ್ತೆ ಮನವೇ ವೀರಾಕ್ತಿ ಎಂದೆಲ್ಲ ತೋರುವುದು ಮನವಾಜರಿಯಲು ಬೇಡಣ್ಣ ಮನವಾಜರಿಯಲು ಬೇಡಣ್ಣ ಮನವಾಜರಿಯಲು ಬೇಡಣ್ಣ ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್ ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ ಅರಿವುದೇ ಚಂದ ಬ್ರಹ್ಮಾನಂದ ಅರಿವುದೇ ಚಂದ ಗಾಳ ದುಳಿದ ಮಾನಭಿಮಾನ ಎರಡನ್ನು ನೀಗೀ